ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೆ. ಹಾಗೆ ನನಗೆ ಸಿಗಡಿ ಕೃಷಿಯಲ್ಲಿ ಅಮೆರಿಕ ಹಾಗೂ ಯುರೋಪ್ ದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ನಮ್ಮ ರೈತರು ಬಹಳ ಕಡಿಮೆ ಪ್ರಮಾಣದಲ್ಲಿ 2 ಟನ್ ಬೆಳೀತಾರೆ. ಅವರು 25 ಒಂದು ಹೆಕ್ಟೇರಿಗೆ 35 ವರೆಗೆ ಬೆಳೆಸ್ತಾರೆ. ನಮಗೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರಲ್ಲಿ ಏನಾದರೂ ಒಂದು ಪ್ರಯೋಗ ಮಾಡಬೇಕಂತ ಯೋಚಿಸಿದೆ. ಆದ್ದರಿಂದ ಒಂದು ಸಣ್ಣ ಮಟ್ಟದಲ್ಲಿ ಉಳ್ಳಾಲದಲ್ಲಿ ಒಂದು ರೇಸಿವೆ ಸಿಸ್ಟಮ್ ಅಂದರೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯುರೋಪ್ ಮತ್ತು ಅಮೆರಿಕದ ದೇಶಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಹೆಚ್ಚಿನ ಉತ್ಪಾದನೆ ತೆಗೀಲಿಕ್ಕೆ. ಇದನ್ನು ನಾವು ಯಾಕೆ ಅನುಷ್ಠಾನಗೊಳಿಸಬೇಕಂತ ಬಾರದು ಅಂತ ಹೇಳಿ ಒಂದು ಸಣ್ಣ ಮಾದರಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಸಣ್ಣ ಮಾದರಿಯನ್ನು ನಾವು ಉಳ್ಳಾಲದಲ್ಲಿ ಮಾಡಿದೆವು. ಅಲ್ಲಿ ಸುಮಾರು 40 ಚದರ ಅಡಿ ಜಾಗದಲ್ಲಿ ನಮಗೆ ಸುಮಾರು 200 ಕೆಜಿ ಸಿಗಡಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಒಂದು ಬಹಳ ಒಂದು ನಮಗೆ ಒಂದು ಹೊಸ ಪ್ರೇರಣೆಯನ್ನು ಕೊಟ್ಟಿತ್ತು. ಆದ್ದರಿಂದ ನಾವು ಇದನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ಜಾಗ ನೋಡ್ತಾ ಇದ್ದೆವು. ಆದರೆ ನಮಗೆ ಸರಿಯಾದ ಜಾಗ ಸಿಗಲಿಲ್ಲ. ಹಾಗೆ 5 ಹಾಗೆ ಕಳೆದು ಹೋದವು. ನಾನು ಕೃಷಿಯಲ್ಲಿ ಇದ್ದೆ. ಮತ್ತೆ 5 ನಂತರ ನನಗೆ ಹಳೆ ಅಂಗಡಿಯಲ್ಲಿ ಒಂದು ಜಾಗ ಸಿಕ್ಕಿತು. ಯಾರೊಬ್ಬ ರೈತರು ಅದು ಸಿಗಡಿ ಕೃಷಿ ಮಾಡಿ ಅವರಿಗೆ ಲಾಭದಾಯಕ ಆಗದೆ ಅದು ಬಹಳ ನಷ್ಟ ಮಾಡಿ ಅವಾಗ ಬಿಟ್ಟು ಬಿಟ್ಟಿದ್ರು. 10 ಕಾಲಿ ಬಿದ್ದಿತ್ತು. ನಾವು ಅವ್ರ ಹತ್ರ ಕೇಳುವಾಗ ಅವರು 1 ಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ 2 ಜಾಗ ಕೊಟ್ಟರು. ಹಾಗೆ ನಾವು ಅಲ್ಲಿ ಸಿಗಡಿ ಕೃಷಿ ಈಗ 1 ಮಾಡ್ತಾ ಇದ್ದೇವೆ. ಈಗ ಸಿಗಡಿ ಕೃಷಿಯನ್ನು ಪ್ರಾರಂಭ ಮಾಡಬೇಕಿದ್ರೆ ಈಗಾಗಲೇ ಇರುವಂತಹ ಒಂದು ಕೊಳಗಳನ್ನು ಬಳಕೆ ಮಾಡುವಂತಹದ್ದು ಅಥವಾ ಇದಕ್ಕಾಗಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಮತ್ತು ಸಿಹಿ ನೀರನ್ನು ಬಳಕೆ ಮಾಡುವುದು ಅಥವಾ ಉಪ್ಪು ನೀರಿನ ಬಳಕೆ ಹೇಗಿದೆ? ಈಗ ಸಿಗಡಿ ಕೃಷಿಯಲ್ಲಿ ಹೆಚ್ಚಾಗಿ ಈಗ ಇರುವ ಸಿಗಡಿ ಜಾತಿ ನೋಡಿದರೆ ಅದು ಉಪ್ಪು ನೀರಲ್ಲಿ ಬೆಳೆಯುವುದು. ಸೀರಿನಲ್ಲಿ ಬೀಳುವ ಜಾತಿ ಇದೆ, ಆದರೆ ಅದು ಅಷ್ಟು ಆರ್ಥಿಕವಾಗಿ ಲಾಭದಾಯಕ ಆಗಿಲ್ಲ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಉಪ್ಪು ನೀರಲ್ಲಿ ಬೆಳೆಯುವ ಸಿಗಡಿಗಳನ್ನೇ ಬೆಳೆಸ್ತಾ ಇದ್ದಾರೆ. ಈಗ ಅದನ್ನು ತೊಟ್ಟಿಗಳನ್ನು ಸಾಮಾನ್ಯವಾಗಿ ರೈತರು ಮಣ್ಣಿನ ಗದ್ದೆಗಳಲ್ಲಿ ಅಥವಾ ಪಾಳು ಬಿದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಮಣ್ಣಿನ ತೊಟ್ಟಿಗಳನ್ನು ನಿರ್ಮಿಸ್ತಾರೆ, ಸುಮಾರು 2 ಅಥವಾ 1. ಆದರೆ ನಾವು ಏನು ಮಾಡಿದ್ದೇವೆ ಅಂದರೆ ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದಕ್ಕೋಸ್ಕರ ನಾವು ಸಣ್ಣ ತೊಟ್ಟಿಗಳನ್ನು ಮಾಡಿದೆವು ಮೊದಲು. ಎರಡನೇದು ಈಗ ರೈತರು ಏನು ಮಾಡ್ತಾರೆ, ಮಣ್ಣಿನಲ್ಲಿಯೇ ಆ ತೊಟ್ಟಿಗಳನ್ನು ನಿರ್ಮಿಸ್ತಾರೆ. ಇದರಿಂದ ಏನಾಗ್ತದೆ, ಈ ಉಪ್ಪು ನೀರನ್ನು ಅಲ್ಲಿ ಶೇಖರ ಇಡುವಾಗ ಆ ಪಕ್ಕದಲ್ಲಿರುವ ಜನರಿಗೆ ಅಥವಾ ಊರುಗಳಿಗೆ ಈ ಉಪ್ಪು ನೀರು ಮಣ್ಣಿನ ಮೂಲಕ ಅಲ್ಲಿ ಹೋಗಿ ಕುಡಿಯುವ ನೀರು ಅಲ್ಲಿ ಸಮಸ್ಯೆಗಳು ಉಪ್ಪಾಗುವಂಥ ಸಮಸ್ಯೆ ಆಗಿದೆ. ಮತ್ತು ಭತ್ತದ ಗಲ್ಲೆಗಳು ಕ್ಷಾರೀಕರಣವಾಗಿ ಅಥವಾ ಸಲೈನ್ ಆಗಿ ಅನೇಕ ಸಮಸ್ಯೆಗಳು ಆಗಿವೆ. ಇದರಿಂದ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕೆಲವು ಸರ್ಕಾರಕ್ಕೆ ಸಲಹೆಗಳನ್ನು ನಿಬಂಧನೆಗಳನ್ನು ಹಾಕಿದೆ. ಆದ್ದರಿಂದ ನಾವು ಏನಾದರೂ ಎಲ್ಲರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕಂತ ಹೇಳಿ ಯೋಚಿಸಿ ನಾವು ಮೊದಲು ಬಾರಿಗೆ ಏನೋ ಮಾಡಿದ್ದೆವು, ಪಾಲಿಲೈನಿಂಗ್ ಮಾಡಿ ಯಾರಿಗೆ ತೊಂದರೆ ಆಗದಂತೆ ಮತ್ತು ಪರಿಸರಕ್ಕೆ ಕೂಡ ಯಾವ ರೀತಿಯಲ್ಲಿ ತೊಂದರೆ ಆಗದಂತೆ ಯುವಿ ಸ್ಟೆಬಿಲೈಸ್ ಪಾಲಿಲೈನಿಂಗ್ ಹಾಕಿ ಸಣ್ಣ ಕೊಳಗಳನ್ನು ಮಾಡಿ ನಾವು ಸಿಗಡಿ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ಈಗ 1 ಅಥವಾ 2 ದೊಡ್ಡ ಕೊಳವನ್ನು ಮಾಡುವುದರ ಬದಲಿಗೆ ಕಾಲು ಕಾಲು ಎಕರೆ ಮಾಡುವ ಒಂದು ಉದ್ದೇಶ ಏನು ಇದರಲ್ಲಿ? ಯಾಕೆಂದರೆ ನಾವು ಇಲ್ಲಿ ಸ್ವಲ್ಪ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇದರಿಂದ ಏನಾಗ್ತದೆ ಅಂದರೆ ಹೆಚ್ಚಿನ ಸಾಂದ್ರತೆಯಲ್ಲಿ ನಾವು ಸಿಗಡಿಯನ್ನು ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಆಗ ಏನಾಗ್ತದೆ, ಸಣ್ಣ ಕೊಳಗಳಲ್ಲಿ ಮಾಡಿದಾಗ ನಮಗೆ ಸ್ವಲ್ಪ ಈ ಯಾವುದಾದರೂ ಸಮಸ್ಯೆ ಬಂದಾಗ ಅದನ್ನು ಬೇಗನೆ ಹಿಡೀಲಿಕ್ಕೆ ಅಥವಾ ಅದರ ನೀರನ್ನು ಬದಲು ಮಾಡಲಿಕ್ಕೆ ಇಂಥ ಎಲ್ಲ ಅವಕಾಶಗಳು ಬಹಳ ಸುಲಭ ಆಗಿದೆ. ಎರಡನೇದು ಮತ್ತೆ ಏನಾಗ್ತದೆ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳನ್ನು ಆ ಕೊಳದಲ್ಲಿ ಬಿಟ್ಟಾಗ ಎಲ್ಲ ಕಡೆ ದೊಡ್ಡ 2 ಪ್ರದೇಶದಲ್ಲಿ ಎಲ್ಲ ಕಡೆ ಆದ ಆಹಾರವನ್ನು ಚುಮುಕಿಸಲಿಕ್ಕೆ ಕಷ್ಟ ಆಗ್ತದೆ. ಸಣ್ಣ ಕೊಳ ಇದ್ದರಿಂದ ನಾವು ಅದರ ಬದು ಮೇಲೆ ನಿಂತೇ ನಾವು ಅದನ್ನು ಆಹಾರವನ್ನು ಅದಕ್ಕೆ ಬೇಕಾದ ಎಲ್ಲ ಜಾಗಗಳಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾವು ಸಣ್ಣ ಕೊಳಗಳನ್ನು ನಿರ್ಮಿಸಿದೆವು. ಆಮೇಲೆ ಲಭ್ಯ ಇರುವಂತಹ ತಳಿಗಳು ಮತ್ತು ಈ ಸಿಗಡಿ ಮರಿಗಳನ್ನು ಬಿಡುವಂತಹದ್ದು ಈ ಬಗ್ಗೆ ಹೇಳಿ. ಈಗ ಮೊದಲು ನಾವು ಏನು ಮಾಡಿದ್ದೇವೆ ಅಂದರೆ ಸಣ್ಣ ಕೊಳಗಳನ್ನು 4 ಕೊಳಗಳನ್ನು ನಿರ್ಮಿಸಿದ್ದೇವೆ. ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಪಾಂಡ್ ಲೈನಿಂಗ್ ಹಾಕಿ ನಾವು ಮಾಡಿದ್ದೇವೆ. ನಂತರ ಉಪ್ಪು ನೀರನ್ನು ಸುಮಾರು 5 ನೀರು ನಿಲ್ಲಿಸ್ತೇವೆ. ಹೆಚ್ಚಿನ ನಿಲ್ಲಿಸಬಹುದಾದರೆ ಮನುಷ್ಯರು ಈಜಲಿಕ್ಕೆ ಗೊತ್ತಿಲ್ಲದವರು ಇಂಥ ಎಲ್ಲ ಸಮಸ್ಯೆಗಳಿಗಾಗಿ ನಾನು 5 ನೀರು ನಿಲ್ಲಿಸ್ತಾ ಇದ್ದೇವೆ. ಮತ್ತು ಉಪ್ಪು ನೀರನ್ನು ಮೊದಲು ಅದಕ್ಕೆ ನಾವು ಶೇಖರಣೆ ಮಾಡ್ತೇವೆ ಮತ್ತು ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ಬ್ಲೀಚಿಂಗ್ ಪೌಡರನ್ನು ಉಪಯೋಗ ಮಾಡ್ತೇವೆ. ಬ್ಲೀಚಿಂಗ್ ಪೌಡರ್ ಉಪಯೋಗ ಮಾಡಿ ಒಂದು 2-3 ದಿವಸ ಅಲ್ಲಿ ಸ್ವಲ್ಪ ಗಾಳಿಯನ್ನು ಕೊಟ್ಟಾಗ ಹೆಚ್ಚಿನ ಪ್ರಮಾಣದಲ್ಲಿದ್ದ ಕ್ಲೋರಿನ್ ವಾತಾವರಣಕ್ಕೆ ಸೇರಿಬಿಡ್ತದೆ ಮತ್ತು ನೀರು ಅದು ಶುದ್ಧ ಆಗ್ತದೆ. ನಂತರ ಅದಕ್ಕೆ ನೈಸರ್ಗಿಕ ಆಹಾರ ಅಲ್ಲಿ ತಯಾರಾಗಲಿಕ್ಕೆ ಮರಿಗಳಿಗೆ, ಯಾಕೆಂದರೆ ಸಣ್ಣ ಮರಿಗಳಿರುವಾಗ ಅದಕ್ಕೆ ನೈಸರ್ಗಿಕ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಫ್ಲಾಕ್ ಬಯೋಫ್ಲಾಕ್ಗೆ ಆಹಾರ ಅಲ್ಲಿ ಉತ್ಪಾದನೆ ಆಗಲಿಕ್ಕೆ 1 ಸುಮಾರು 50 ಶೇಂಗಾ ಹಿಂಡಿ ಒಂದು ಪ್ರೋಟೀನ್ ಕೊಡ್ತೇವೆ. ಮತ್ತು 1 10 ತೌಡು ನೀರಲ್ಲಿ ಹಾಕಿ ಅಲ್ಲಿ ಏರೇಷನ್ ಮಾಡ್ತೇವೆ. ಒಂದು 2-3 ದಿವಸ ಆದ ಮೇಲೆ ನಾವು ಸುಮಾರು ಒಂದು 50 kg ಸುಫಲ ಅಥವಾ 17-17 ಈ ರಾಸಾಯನಿಕ ಗೊಬ್ಬರವನ್ನು ಹಾಕ್ತೇವೆ. ಇದರ ಮೂಲಕ ನೀರು ಅಲ್ಲಿ ಒಳ್ಳೆಯ ನೈಸರ್ಗಿಕ ಆಹಾರ ತಯಾರಾಗ್ತದೆ. ಒಂದು 7-8 ದಿನ ಆದ ಮೇಲೆ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರ ಆಗಿದೆ ಅಂತ ನಮಗೆ ಮನವರಿಕೆ ಆದ ಮೇಲೆ ನಾವು ಮರಿಗಳನ್ನು ತಂದು ಅಲ್ಲಿ ಬಿಡ್ತೇವೆ. ತಳಿಗಳು ಮತ್ತು ಎಷ್ಟು ಮರಿಗಳನ್ನು ಬಿಡುವಂಥದ್ದು ಕಾಲು ಎಕರೆ ಬಿಡೋದಿದ್ರೆ? ಈಗ ತಳಿಗಳಲ್ಲೂ ಮುಖ್ಯವಾಗಿ ಇವತ್ತು ನಮ್ಮ ದೇಶದಲ್ಲಿ ನೋಡಿದರೆ 2 ತಳಿಗಳನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ವೆನಾಮಿಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಇದು ಸ್ವಲ್ಪ ಶೀಘ್ರವಾಗಿ ಬೆಳೆಯುವ ತಳಿ ಮತ್ತು ಇದನ್ನು ಒಂದು ಜಾಗದಲ್ಲಿ ಹೆಚ್ಚು ಸಾಂದ್ರತೆಯಲ್ಲಿ ಬೆಳೆಸಲು ಇದು ಅನುಕೂಲ ಆಗಿದೆ. ಟೈಗರ್ ಅದನ್ನು ಇನ್ನೊಂದು ತಳಿ ಇದೆ ಟೈಗರ್ ಅಂತ, ನಾವು ಬ್ಲ್ಯಾಕ್ ಟೈಗರ್ ಹೇಳ್ತೇವೆ, ಪಿನೇಯಸ್ ಮೊನೊಡಾನ್ ಅಂತ. ಇದು ಮೊದಲು ನಮ್ಮ ದೇಶದಲ್ಲಿ ಭಾಳ ಬೆಳೆಸ್ತಿದ್ರು, ಆದರೆ ಇವತ್ತು ವೆನಾಮಿ ಬಂದ ಮೇಲೆ ಇದರ ಬೆಳೆ ಭಾಳ ಕಡಿಮೆ ಆಗಿದೆ. ಇದು ಸ್ವಲ್ಪ ಕಡಿಮೆ ಸಾಂದ್ರತೆಯಲ್ಲಿ ಬೆಳೆಸಲಿಕ್ಕೆ ಇದನ್ನು ಅನುಕೂಲ ಆಗ್ತದೆ. ಆದ್ದರಿಂದ ಹೆಚ್ಚಿನ ರೈತರು ವೆನಾಮಿಯನ್ನೇ ಬೆಳೆಸ್ತಾ ಇದ್ದಾರೆ, ನಾವು ಕೂಡ ವೆನಾಮಿಯನ್ನು ಬೆಳೆಸಿದ್ದೀವಿ. ಈ ಕಾಲು ಎಕರೆಯಲ್ಲಿ ಬೆಳೆಯುವುದಿದ್ರೆ ಎಷ್ಟು ಮರಿಗಳು ಬೇಕಾಗ್ತವೆ? ಈಗ ನಾವು ಕಾಲು ಎಕರೆಯಲ್ಲಿ ಸಾಮಾನ್ಯವಾಗಿ ನಾವು ರೈತರ ನೋಡಿದರೆ ರೈತರು 1 ಚದರ ಅಡಿಗೆ 30-60 ಮರಿಗಳನ್ನು 1 ಚದರ ಅಡಿಗೆ ಬಿಡ್ತಾ ಇದ್ದಾರೆ. ಕೆಲವರು ಅಂತೂ 90 ಮರಿ ಬಿಟ್ಟಿದ್ದಾರೆ. ಆದರೆ ನಾವು ಏನು ಮಾಡಿದ್ದೇವೆ, ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ಉತ್ಪಾದನೆ ಆಗಬೇಕಂತ ಹೇಳಿ ನಾವು 1 ಚದರ ಅಡಿಗೆ 800 ಅಂದರೆ 1 ಎಕರೆಗೆ ಸುಮಾರು 1 ಕಾಲು ಎಕರೆಗೆ 2 ಲಕ್ಷ ಮರಿ ಬಿಟ್ಟಿದ್ದೇವೆ. ಅಂದರೆ ಅದಕ್ಕೆ ಸೀಸನ್ ಅಂತ ಇದೆಯೇನಾದ್ರು, ಇಂಥ ವರ್ಷದ ಇಂಥ ಸಂದರ್ಭದಲ್ಲೇ ಬಿಡುವಂಥದ್ದು ಅಂತ ಯಾವಾಗ ಬೇಕಾದ್ರೆ ಬಿಡ್ಬೋದು? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸೀಸನ್ ಪ್ರಕಾರನೇ ಬಿಡ್ತಾ ಇದ್ದಾರೆ. ಆದರೆ ನಾವು ಹೌದು ಆದರೆ ನಾವೇನು ಮಾಡಿದ್ದು, ಇದು ಇಡೀ ವರ್ಷ ಬೆಳೀಲಿಕ್ಕೆ ಅನುಕೂಲ ಆಗುವಂತೆ ನಾವು ಏನು ಅದಕ್ಕೆ ಸೀಸನ್ ನೋಡ್ತಾ ಇಲ್ಲ, ಕಂಟಿನ್ಯೂಸ್ ಇಡೀ ವರ್ಷ ನಾವು ಬೆಳೆಸ್ತಾ ಇದ್ದೇವೆ. ಆಮೇಲೆ ಈಗ ಇವುಗಳಿಗೆ ಕೊಡುವಂತಹ ಆಹಾರದ ಬಗ್ಗೆ ಹೇಳಿ, ಈಗ ನೈಸರ್ಗಿಕವಾದಂತಹ ಒಂದು ಆಹಾರವನ್ನು ಪ್ರಾರಂಭಿಕವಾಗಿ ನೀವು ಕೊಡ್ತೀರಿ ಅಂತ ಹೇಳಿದ್ರೆ, ಅಲ್ಲೇ ಉತ್ಪಾದನೆ ಮಾಡುವ ಹಾಗೆ, ಇದಲ್ಲದೆ ಬೇರೆ ಏನೇನು ಆಹಾರವನ್ನು ಕೊಡಬೇಕಾಗ್ತದೆ? ಈಗ ಇದಕ್ಕೆ ಸಿಗಡಿಗೆ ಬೇಕಾದ ಆಹಾರವನ್ನು ಅದನ್ನು ಉತ್ಪಾದನೆ ಮಾಡುವ ಬಹಳಷ್ಟು ಕಂಪನಿಗಳು ಇವತ್ತು ನಮ್ಮ ದೇಶದಲ್ಲಿದೆ. ಅದಕ್ಕೆ ಪೆಲೆಟ್ಸ್ ಹೇಳ್ತೇವೆ ನಾವು. ಅದನ್ನು ಆ ಮರಿಗಳ ಗಾತ್ರಕ್ಕೆ ಅನುಗುಣವಾಗಿ ಆ ಪೆಲೆಟ್ ಸೈಜ್ ಪ್ರಮಾಣವನ್ನು ಮತ್ತು ಅದರ ಗಾತ್ರವನ್ನು ಕೂಡ ಕೊಡ್ತದೆ. ಯಾಕೆಂದರೆ ಸಣ್ಣ ಮರಿಗಳಿಗೆ ಅದಕ್ಕೆ ಕಾಲಲ್ಲಿ ಇದು ಮೀನಾಗಿ ನುಂಗುವ ಅಲ್ಲ, ಇದು ಕಾಲಲ್ಲಿಟ್ಟು ಅದನ್ನು ನಿಧಾನವಾಗಿ ಅದು ತಿನ್ನುವ ಪ್ರಾಣಿ. ಆದ್ದರಿಂದ ಅದಕ್ಕೆ ಗಾತ್ರ ಬಹಳ ಅಗತ್ಯ, ಪೆಲೆಟಿನ ಗಾತ್ರ. ಆದ್ದರಿಂದ ಸಣ್ಣದಿರುವಾಗ ಸಣ್ಣ ಕಣಗಳ ಹಾಗೆ ಕೊಡ್ತೇವೆ, ಸಾಸಿವೆ ಕಾಳಷ್ಟು ಇರ್ತವೆ. ನಂತರ ಅದರ ಆ ಪ್ರಾಯಕ್ಕೆ ಅನುಗುಣವಾಗಿ ಆ ದಿನ ಎಷ್ಟು ದಿನಗಳು ಹೋದ ಅದಕ್ಕೆ ಅನುಗುಣವಾಗಿ ಅದರ ಗಾತ್ರ ಹೆಚ್ಚಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಆ ಕಂಪನಿಯವರು ಕೊಡ್ತಾ ಇದ್ದಾರೆ ನಮಗೆ, ಅದನ್ನು ನಾವು ಬಳಸ್ತಾ ಇದ್ದೇವೆ, ಆಹಾರವನ್ನು ಅದನ್ನು ಉಪಯೋಗ ಮಾಡ್ತೇವೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಸಿಗಡಿಯಲ್ಲಿ ಅನೇಕ ಸಮಸ್ಯೆಗಳಾಗಿ ಹೆಚ್ಚಿನಾಗಿ ಇವತ್ತು ರೈತರು ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದ್ದು ವೈಟ್ ಸ್ಪಾಟ್ ಡಿಸೀಸ್ ಅಂತ, ಇದು ವೈರಸ್ನಿಂದ ಬರುವುದಂಥದ್ದು. ಇದು ಏನಾಗ್ತದೆ, ಈ ವೈರಸ್ ಬಂದರೆ ಏನಾಗ್ತದೆ, ಈ ಅದರ ಹೊರಗಿನ ಸಿಪ್ಪೆಯ ಮೇಲೆ ಬಿಳಿ ಡಾಟ್ಸ್ ಆಗಿ ಒಂದು ಚುಕ್ಕೆಗಳು ಕಾಣಿಸಿಕೊಳ್ತವೆ. ಇದು ರೋಗ ಬಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿ ಹೋಗ್ತದೆ. ಇದು ದೊಡ್ಡ ಪ್ರಮಾಣದಲ್ಲಿ ವೈರಸ್ ಮತ್ತು ಸಣ್ಣ ಪುಟ್ಟ ವಿಬ್ರಿಯೋಸಿಸ್ ಅಂತ ಹೇಳಿ ಬ್ಯಾಕ್ಟೀರಿಯಾದಿಂದ ಬರುವ ಡಿಸೀಸ್ ರೋಗ ಕೂಡ ಇದೆ, ಮತ್ತು ಅನೇಕ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳಿದೆ. ಬ್ಲ್ಯಾಕ್ ಗಿಲ್ ಡಿಸೀಸ್ ಅಂತ ಹೇಳ್ತೇವೆ, ಅದರ ಶ್ವಾಸ ಮಾಡುವ ಈ ಇದರಲ್ಲಿ ಕಪ್ಪ, ಹೌದು, ಕಿವಿಗಳು ಕಪ್ಪಾಗಿ ಹೋಗೋದು, ಇದೆಲ್ಲ ಅನೇಕ ಸಣ್ಣ ಪುಟ್ಟ ರೋಗಗಳಿವೆ. ಆದರೂ ಕೂಡ ಜಾಗ್ರತೆಯಾಗಿ ಉತ್ತಮ ರೀತಿಯಲ್ಲಿ ಮಾಡಿದರೆ ಈ ರೋಗರಹಿತ ವೈರಸ್ ರಹಿತ ಮರಿಗಳನ್ನು ತಂದು ಅದನ್ನು ಬೆಳೆಸಿದಾಗ ಈ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅಂದರೆ ಈಗ ನೈಸರ್ಗಿಕವಾಗಿರುವಂಥ ಈ ಶತ್ರುಗಳೆಲ್ಲ ತೊಂದರೆ ಕೊಡುವುದಿಲ್ಲವೋ? ಈಗ ಕಾಗೆಗಳಾಗ್ಬೋದು ಅಥವಾ ನೀರು ಕಾಗೆ ಅಂತ ಹೇಳ್ತೀವಿ, ಮತ್ತು ಹಾವುಗಳಾಗ್ಬೋದು, ಕಪ್ಪೆಗಳಾಗ್ಬೋದು, ಇಂಥ ಸಮಸ್ಯೆ ಬರೋದಿಲ್ವೋ? ಹೌದು, ಅದಕ್ಕೆ ನಾವು ಬಯೋಸೆಕ್ಯೂರಿಟಿ ಅಂತ ಹೇಳ್ತೇವೆ. ಏನಾಗ್ತದೆ, ಹೊರಗಡೆ ಬಲೆಯನ್ನು ಹಾಕಿ, ಸಣ್ಣದ ಬಲೆಯನ್ನು ಹಾಕಿ ಈ ಹಾವುಗಳು ಬರದಾಗೆ ನೋಡ್ತೇವೆ, ಮತ್ತು ನೀರು ಕಾಗೆಗಳು ಮೇಲೆಯಿಂದ ಹಾರಿ ಬರ್ತವೆ, ಅದಕ್ಕೆ ಪೌಣಿನ ಮೇಲೆ ಬಲೆಯನ್ನು ಕೂಡ ಕಟ್ತೇವೆ. ನಾವೀಗ ಪ್ರಾರಂಭದ ಮಟ್ಟದಲ್ಲಿ ಈಗ ಕಟ್ಟಲಿಲ್ಲ, ಆದರೆ ನಮ್ಮ ಹುಡುಗರು ಇರ್ತಾರೆ, ಅವರು ಏನನ್ನು ಸಪ್ಪಳ ಮಾಡಿ ಅದನ್ನು ಓಡಿಸುವಂಥ ಈಗ ಪರಿಸ್ಥಿತಿ ಇದೆ. ಆದರೆ ನಾವು ಕೂಡ ಮುಂದಕ್ಕೆ ಆ ಬಲೆಯನ್ನು ಕಟ್ಟಿ ಎಲ್ಲ ಹಕ್ಕಿಗಳಿಂದ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತ ಇದ್ದೇವೆ. ಆಮೇಲೆ ಈಗ ಈ ಸಿಗಡಿ ಕೊಳ ಮತ್ತು ಇವುಗಳ ಒಂದು ನಿರ್ವಹಣೆಯಲ್ಲಿ ಏನೇನು ತೊಡಕುಗಳು ಉಂಟಾಗ್ತವೆ, ಹಾಗೂ ಇವುಗಳ ನಿರ್ವಹಣೆಗೆ ಯಾವ ರೀತಿಯ ಒಂದು ಅಭಿವೃದ್ಧಿ ಆಗಿದೆ ತಂತ್ರಜ್ಞಾನ? ಈಗ ಮುಖ್ಯವಾಗಿ ನಾವು ಈಗ ನಮ್ಮ ದೇಶದಲ್ಲಿ ನೋಡಿದರೆ ಅದು ಗ್ರೀನ್ ವಾಟರ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಅಲ್ಲಿ ಒಂದು ಆಲ್ಗಿಯನ್ನು ಬೆಳೆಸಿ ಆ ನೀರಿನಲ್ಲಿ ಬೆಳೆಸುವಂಥ ಒಂದು ತಂತ್ರಜ್ಞಾನ, ಅನಾದಿ ಕಾಲದಿಂದ ಅದನ್ನು ರೈತರು ಮಾಡ್ತಾ ಇದ್ದರು. ನಾವೇನು ಮಾಡಿದೆವು, ನನಗೆ ಒಂದು ಬಯೋಫ್ಲಾಕ್ ಎಂಬ ಹೊಸ ಸಂಶೋಧನೆ ನನಗೆ ಅದು ಇಂಟರ್ನೆಟ್ಟಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು. ಇದನ್ನು ಇಸ್ರೇಲ್ನ ಒಬ್ಬ ವಿಜ್ಞಾನಿ ಯೋರನ್ ಅವನಿಮೆಲೆಕ್ ಎಂಬುವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಖ್ಯವಾಗಿ ಏನಾಗ್ತದೆ ಅಂದರೆ, ಎಲ್ಲ ಜಲಚರ ಪ್ರಾಣಿಗಳು ತಾವು ತಿಂದ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜೀರ್ಣ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ದರಿಂದ ಅದರ ಹೇಲ್ನಲ್ಲಿ ಹೆಚ್ಚಿನ ಪ್ರಮಾಣದ ಪೌಷ್ಟಿಕಾಂಶಗಳು ನಷ್ಟ ಆಗ್ತವೆ. ಇದು ನಷ್ಟ ಆದರೂ ಮಾತ್ರ ಪರವಾಗಿಲ್ಲ, ಆದರೆ ಅದು ಕೊಳೆತು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಮೋನಿಯಾ, ನೈಟ್ರೈಟ್ ಇಂಥ ವಿಷಕಾರಿ ಅನಿಲಗಳು ಅಲ್ಲಿ ಬಿಡುಗಡೆ ಆಗ್ತದೆ. ಇದರಿಂದ ಏನಾಗ್ತದೆ, ಆ ಪ್ರಾಣಿಗಳೇ ಸಾಯುವಂಥ ಪರಿಸ್ಥಿತಿ ಉಂಟಾಗ್ತದೆ. ಅದನ್ನು ತೆಗೆಯಬೇಕಾದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬದಲಾಯಿಸಬೇಕು, ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಬೇಕು, ಅಥವಾ ಆ ಅಮೋನಿಯಾವನ್ನು ಕನ್ವರ್ಟ್ ಮಾಡಲಿಕ್ಕೆ ಬೇರೆ ಬ್ಯಾಕ್ಟೀರಿಯಾಗಳನ್ನು ಆ್ಯಡ್ ಮಾಡಬೇಕು. ಇಂಥ ಒಂದು ಬಹಳವಾದ ಕಷ್ಟಕರವಾದ ಪರಿಸ್ಥಿತಿ ಇತ್ತು. ಆದರೆ ಈ ಸಂಶೋಧನೆ ಏನು ಮಾಡಿದೆ ಅಂದರೆ, ಇಲ್ಲಿ ಅವರು ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋ ಅಂತ ಹೇಳ್ತೇವೆ, ಇಂಗಾಲ ಮತ್ತು ಸಾರಜನಕದ ಅನುಪಾತ 10 ಜಾಸ್ತಿಯಾಗಿ ಇಟ್ಟಾಗ ಮತ್ತು ಸರಿಯಾದ ಪ್ರಮಾಣದಲ್ಲಿ ನಾವು ಅದಕ್ಕೆ ಗಾಳಿ ಕೊಟ್ಟಾಗ, ಆಕ್ಸಿಜನ್ ಕೊಟ್ಟಾಗ, ಅಲ್ಲಿ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾವು ಅಲ್ಲಿ ಉತ್ಪಾದನೆಯಾಗಿ ಆ ಬ್ಯಾಕ್ಟೀರಿಯಾವು ಇತರ ಆಲ್ಗೆ ಮತ್ತು ಬೇರೆ ಪ್ರೋಟೋಜೋವಾ, ರೋಟಿಫೆರಸ್ ಇಂಥ ಬೇರೆ ಸೂಕ್ಷ್ಮ ಅಣುಗಳನ್ನು ಒಟ್ಟಿಗೆ ಸೇರಿಸಿ ಸಣ್ಣ ಕಣಗಳಾಗಿ ಉತ್ಪಾದನೆ ಆಗ್ತದೆ. ಇದಕ್ಕೆ ಹೇಳ್ತದೆ ಬಯೋಫ್ಲಾಕ್ ಅಂತ, ಇದನ್ನು ಜೈವಿಕ ಕಣ ಅಂತ ಹೇಳ್ತೇವೆ. ಯಾಕೆಂದರೆ ಬ್ಯಾಕ್ಟೀರಿಯಾವನ್ನು ತಿನ್ನಲಿಕ್ಕೆ ಸಿಗಡಿ ಆಗಲಿ ಮೀನಿಗೆ ಸಾಧ್ಯ ಆಗೋದಿಲ್ಲ. ಕಣಗಳು ಅದು ದೊಡ್ಡ ಪ್ರಮಾಣದ ಕಣಗಳು ಆದಾಗ ಅದನ್ನು ತಿನ್ನಲಿಕ್ಕೆ ಇದು ಸಾಧ್ಯ ಆಗ್ತದೆ. ಆದ್ದರಿಂದ ಏನು ಕೊಳೆತು ಕೊಳೆತು ಹೋಗಿ ಏನು ತೊಂದರೆ ಆಗ್ತಿತ್ತು ಅದನ್ನೇ ಒಂದು ಆಹಾರವಾಗಿ ಪರಿವರ್ತನೆ ಮಾಡುವ ಈ ಹೊಸ ಸಂಶೋಧನೆ ಬಹಳ ಒಂದು ಪ್ರೋತ್ಸಾಹ ಕೊಟ್ಟಿದ್ದು, ಅದನ್ನು ನಾವು ಅನುಷ್ಠಾನಗೊಳಿಸಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಪಟ್ಟಿದ್ದೇವೆ. ಆಮೇಲೆ ಈಗ ಈ ಕಣಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಜೊತೆಗೆ ಹಾಕುವಂತಹ ಒಂದು ಆಹಾರ ಇರಬಹುದು, ಆಹಾರದ ಕಣಗಳಾಗಬಹುದು, ಅವು ಕೆಳಗಡೆ ನೀರಿನಲ್ಲಿ ತಳದಲ್ಲಿ ಹೋಗಿ ಸೇರಿಕೊಳ್ಳದ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬಹುದು, ಮತ್ತೆ ಆಮ್ಲಜನಕದ ನಿರಂತರ ಪೂರೈಕೆ ಯಾವ ರೀತಿ ಆಗ್ತದೆ? ಈಗ ಆಮ್ಲಜನಕ ಪೂರೈಕೆ ಮಾಡಲಿಕ್ಕೆ ಈಗ ಸಾಮಾನ್ಯವಾಗಿ ರೈತರು ಅದು ಪೆಡಲ್ ವೀಲ್ ಏರೇಟರ್ಸ್ ಅಂತ ಅದನ್ನೇ ಬಹಳ ವರ್ಷದಿಂದ ಬಳಕೆ ಮಾಡ್ತಾ ಇದ್ದರು. ನಾನು ಕಳೆದ ಒಂದು 5-6 ವರ್ಷಗಳಿಂದ ನೋಡ್ತಾ ಇದ್ದೆ ಸಂಶೋಧನೆಯಲ್ಲಿ ಏನು ನೋಡಿದ್ದೆ, ಆವಾಗ ನನಗೆ ಈ ಡಿಫ್ಯೂಸರ್ ಏರಿಯೇಷನ್ ಅಂತ ಹೊಸ ತಂತ್ರಜ್ಞಾನ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತು. ಇದರಲ್ಲಿ ಏನಾಗಿದೆ, ಬ್ಲೋವರ್ಗಳ ಮೂಲಕ ಗಾಳಿಯನ್ನು ಅತಿ ಸಾಂದ್ರತೆಯಲ್ಲಿ ವಾತಾವರಣದ ಗಾಳಿಯನ್ನು ಪೈಪ್ಗಳ ಮೂಲಕ ಅದು ಕೊಡ್ತದೆ, ಮತ್ತು ಆ ಸಣ್ಣ ಪೈಪ್ಗಳನ್ನು ನೀರಿನ ಒಳಗಡೆ ಮಾಡಿ ಅಲ್ಲಿ ಡಿಫ್ಯೂಸರ್ಸ್ ಅಂದರೆ ಸಣ್ಣ ಹನಿಗಳಾಗಿ ಪರಿವರ್ತನೆ ಆಗಿ ಸಣ್ಣ ಬಬಲ್ ನೀರಿನಲ್ಲಿ ಬರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ನೀರಿನಲ್ಲಿ ಕರಗುವಂಥ ಒಂದು ಸಂಶೋಧನೆ ನೋಡಲಿಕ್ಕೆ ಸಿಗ್ತಿತ್ತು. ಆ ಸಂಶೋಧನೆಯ ಪ್ರಕಾರ ನಾವು ಏನು ಮಾಡಿದೆವು, ಇಲ್ಲಿ ಮೊದಲು ಬಾರಿಗೆ ಡಿಫ್ಯೂಸರ್ಸ್ ಮತ್ತು ಬ್ಲೋವರನ್ನೇ ಅಳವಡಿಸಿ ಈ ಆಮ್ಲಜನಕವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಅಳವಡೆ ಮಾಡಿದೆವು. ಇದರಿಂದ ಬಹಳ ಅನುಕೂಲ ಆಯಿತು, ಯಾಕೆಂದರೆ ವಿದ್ಯುಚ್ಛಕ್ತಿಯಲ್ಲಿ ಸರಾಸರಿ 70% ಗಣನೀಯ ಉಳಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಸಾಮಾನ್ಯವಾಗಿ ಇವತ್ತು ನಮ್ಮ ದೇಶದಲ್ಲಿ ನೀವು ನೋಡಿದರೆ ಪೆಡಲ್ ವೀಲಲ್ಲಿ ಸುಮಾರು 1 ಅಶ್ವಶಕ್ತಿ ಪೆಡಲ್ ವೀಲ್ ಏರೇಟರಲ್ಲಿ ಸುಮಾರು 200-300 kg ಸಿಗಡಿಯನ್ನು ಉತ್ಪಾದನೆ ಮಾಡುವಂಥ ಇದೆ. ಆದರೆ ನಾವು ಕಳೆದ ಬೆಳೆಯಲ್ಲಿ ನಾವು 1 ಅಶ್ವಶಕ್ತಿಗೆ ಸುಮಾರು 1,137 kg ಉತ್ಪಾದನೆ ಮಾಡಿ ಸುಮಾರು 70% ಉದ್ದೇಶದ ಉಳಿತಾಯ ಮಾಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಇದೊಂದು ಹೊಸ ತಂತ್ರಜ್ಞಾನವನ್ನು ಬಹಳವಾಗಿ ಇದು ಎಲ್ಲ ರೈತರಿಗೂ ಕೂಡ ಇವತ್ತು ಬಹಳ ಅನುಕೂಲ ಆಗಿದೆ. ಇವತ್ತು ಇದು ಬಹಳ ಅನೇಕ ರೈತರು ಇದನ್ನು ಅಳವಡಿಕೆ ಮಾಡಲಿಕ್ಕೆ ಇವತ್ತು ಮುಂದೆ ಬಂದಿದ್ದಾರೆ. ಇದರಿಂದ ಮಾತ್ರ ಅಲ್ಲದೆ ಮತ್ತೇನಾಗ್ತದೆ, ಕೆಳಗಿಂದ ನಾವು ನೀರನ್ನು ಗಾಳಿಯನ್ನು ಕೊಟ್ಟಾಗ ಅದರ ಜೊತೆ ನೀರು ಕೂಡ ಸರಿಯಾದ ಪ್ರಮಾಣದಲ್ಲಿ ಬೆರವಕ್ಕೆ ಆಗ್ತದೆ. ಆದ್ದರಿಂದ ಯಾವುದೇ ಜೈವಿಕ ಕಣಗಳು ಬಯೋಫ್ಲಾಕ್ ಆಗಲಿ ಅಥವಾ ಆಹಾರ ಕಣಗಳು ಕೆಳಗೆ ಶೇಖರಣೆ ಆಗಿ ಅದು ಕೊಳೆತು ಹೋಗುವಂಥ ಪರಿಸ್ಥಿತಿ ಉಂಟಾಗುವುದಿಲ್ಲ. ಆಮೇಲೆ ಈಗ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದಾಗಿ ಸಿಗಡಿಗಳು ಸತ್ತು ಹೋಗಬಹುದು ನೀರಿನಲ್ಲಿ, ಆ ಸಿಗಡಿಯನ್ನು ಹೊರಗೆ ತೆಗಿಬೇಕಾಗ್ತದೆ ಅಥವಾ ಅಲ್ಲೇ ಅದು ಗೊಬ್ಬರವಾಗ್ತದೆ? ಅಲ್ಲ, ಕೆಲವು ಸಾರಿ ಏನಾಗ್ತದೆ, ನಾವೀಗ ಪ್ಲಾಸ್ಟಿಕ್ ಹಾಳೆ ಹಾಕಿದ್ದರಿಂದ ಅದನ್ನು ನಾವು ಹೊರಗೆ ತೆಗೆಯಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಅಥವಾ ಕೆಲವು ಇದು ಸ್ವಲ್ಪ ಕಾರ್ನಿವರಸ್ ಪ್ರಾಣಿ, ಆದ್ದರಿಂದ ಇನ್ನೊಂದು ಸತ್ತ ಪ್ರಾಣಿಯನ್ನು ಅದು ಜೀವ ಇದ್ದದ್ದು ತಿಂದು ಬಿಡ್ತದೆ. ಹಾಗೆ ಏನು ಇದು ಇಲ್ಲ, ಸಮಸ್ಯೆಗಳಿಲ್ಲ. ಈ ಬೆಳವಣಿಗೆ ಹಂತದಲ್ಲಿ ಅದು ಅವುಗಳೇ ಮರಿ ಮಾಡ್ತು, ಅದಕ್ಕೆ ಏನಾದ್ರು ಬೇರೆ ವಿಧಾನ ಇದೆಯಾ? ಇಲ್ಲ, ಮರಿ ಮಾಡುವ ವಿಧಾನ ನೈಸರ್ಗಿಕವಾಗಿ ಇಲ್ಲಿ ತೊಟ್ಟಿಗಳಲ್ಲಿ ಮಾಡಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅದಕ್ಕೆ ಬೇರೆ ವಿಧಾನ ಇದೆ. ಅದಕ್ಕೆ ಹ್ಯಾಚರೀಸ್ ಅಲ್ಲಿ ಅದು ಮಾಡ್ತಾರೆ. ಇಲ್ಲಿ ಇಲ್ಲಿ ತೊಟ್ಟಿಗಳಲ್ಲಿ ಮರಿ ಮಾಡುವಂತ ವ್ಯವಸ್ಥೆ ಸಿಗಡಿಯಲ್ಲಿ ಇಲ್ಲ. ಆಮೇಲೆ ಈಗ ಹಾರ್ವೆಸ್ಟ್ ಮಾಡುವಂಥದ್ದು ಅಥವಾ ಇದನ್ನು ಕೊಯ್ಲು ಮಾಡುವಂಥದ್ದು ಯಾವಾಗ ಮತ್ತು ಎಷ್ಟು ತಿಂಗಳ ನಂತರ ಕೊಯ್ಲು ಮಾಡುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ಇಳುವರಿ ಸಿಗ್ತದೆ ನಿಮಗೆ? ಸಾಮಾನ್ಯವಾಗಿ ಇದನ್ನು ಸಿಗಡಿಯಲ್ಲಿ ಏನಂದರೆ ಅದರ ಗಾತ್ರಕ್ಕೆ ಅನುಗುಣವಾಗಿ ಅದರ ಬೆಲೆ ಇರ್ತದೆ. ಇದಕ್ಕೆ ನಾವು ಕೌಂಟ್ ಅಂತ ಹೇಳ್ತೇವೆ, 1 kg ಎಷ್ಟು ಸಿಗಡಿಗಳು ತೂಕ ಆಗ್ತದೆ. ಈಗ ಸಾಮಾನ್ಯವಾಗಿ 100-20 1 kg 100 ಸಿಗಡಿಯಿಂದ 20 ಸಿಗಡಿ ಸಿಗುವವರೆಗೂ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ. ಇದು ಎಷ್ಟು ದೊಡ್ಡ ಗಾತ್ರ ಇದೆ ಅಷ್ಟೇ ರೇಟ್, ಅದಕ್ಕೆ ಬೆಲೆ ಜಾಸ್ತಿ ಇದೆ. ಆದರೆ ಏನಾಗ್ತದೆ, ಸಣ್ಣ ಗಾತ್ರದಲ್ಲಿ ಕಡಿಮೆ ಹಾರ ಹೋಗ್ತದೆ. ಆದ್ದರಿಂದ ಬೆಲೆ ಕಡಿಮೆ ಇದ್ದರೂ ಕೂಡ ಸಣ್ಣ ಗಾತ್ರದಲ್ಲಿ ಕೂಡ ಇದನ್ನು ಕೊಯ್ಲು ಮಾಡಿದ್ದರಿಂದ ಬೇಗ ಆಗ್ತದೆ. ಮತ್ತು ನಾವು ಏನು ಮಾಡಿದ್ದೇವೆ, ನಮ್ಮ ಒಂದು ಅನುಭವದಲ್ಲಿ ಸುಮಾರು ಒಂದು ಕೆ ಜಿಗೆ 50-60 ಸಿಗಡಿ ತೂಕುವ ಹಂತದಲ್ಲಿ ಅದು ನಮಗೆ 3 ತಿಂಗಳಲ್ಲಿ 90 ದಿವಸದಲ್ಲಿ ನಮಗೆ ಆ ಬೆಳೆ ಬರ್ತಾ ಇದೆ. ಆದ್ದರಿಂದ ನಾವು ಒಂದು 40-60 ಸಿಗಡಿ ತೂಕುವ ಆ ಒಂದು ಗಾತ್ರದಲ್ಲಿ ನಾವು ಅದು ನಮಗೆ ಅದು ಹಣಕಾಸಿನ ರೀತಿಯಲ್ಲಿ ಭಾಳ ಲಾಭದಾಯಕ ಅಂತ ನಮಗೆ ಅನಿಸಿದೆ. ಆದ್ದರಿಂದ ನಾವು ಆ ಹಂತದಲ್ಲಿ ನಾವು ಅದನ್ನು ಹೊರತೆಗಿದ್ದೇವೆ. ಈ ಒಂದ್ಸರಿ ಸಿಗಡಿಯನ್ನು ಹೊರತೆಗೆದ ನಂತರ ಆ ನೀರಿನ ಒಂದು ನಿರ್ವಹಣೆ ಮಾಡುವಂಥದ್ದು ಅಥವಾ ಅದರ ಮರುಬಳಕೆ ಮಾಡೋದಕ್ಕೆ ಅವಕಾಶ ಇದೆಯೋ ಅಥವಾ ಹೊಸ ನೀರು ಹಾಕಬೇಕು ಹೇಗಿದೆ? ಈಗ ನಾವು ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನು ಅಳವಡಿಸಿದ್ದರಿಂದ ಅದಕ್ಕೆ ಏನಾಗಿದೆ ಅಂದರೆ, ನಾವು ಆಹಾರದ ಮೂಲಕ ಕೊಡುವ ಸಾರಜನಕ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರ್ತದೆ, ಅದಕ್ಕೆ ಇಂಗಾಲ ಬೇಕಾಗ್ತದೆ. ಆದ್ದರಿಂದ ಇಂಗಾಲವಾಗಿ ನಾವು ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡಿದ್ದೆವು. ಸಕ್ಕರೆಯಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲ ಇದೆ, ಹಾಗೆ ಗೋಡಂಬಿ ಇದನ್ನು ಕೂಡ ಬಳಕೆ ಮಾಡಿದ್ದೇವೆ. ಈ ಸಲ ಏನು ಮಾಡಿದ್ದೇವೆ ಅಂದರೆ, ಅಕ್ಕಿ ತೌಡನ್ನು ಇಂಗಾಲದ ಆಗಿ ಬಳಸ್ತೇವೆ. ಇದನ್ನು ದಿನಾ ಅದರ ಅಮೋನಿಯಾದ ಪ್ರಮಾಣ ನೋಡಿ ಅದಕ್ಕೆ ಎಷ್ಟು ಪ್ರಮಾಣ ಬೇಕಂತ ನಾವು ಬಳಕೆ ಮಾಡ್ತೇವೆ. ಅದರ ಮೂಲಕ ನೀರಿನ ನಿರ್ವಹಣೆಯನ್ನು ಮಾಡ್ತೇವೆ. ಮತ್ತು ಕೊನೆಯದಾಗಿ ಏನು ಮಾಡ್ತೇವೆ, ಸಿಗಡಿ ಹಿಡಿಯುವಾಗ ಈ ನೀರನ್ನು ನಾವು ಮೊದಲನೇ ತೊಟ್ಟಿಯಿಂದ ಹೊರಗೆ ಹಾಕ್ತೇವೆ. ಆ ತೊಟ್ಟಿಯಿಂದ ಮತ್ತೆ ಆ ಎಲ್ಲ ಸಿಗಡಿಯನ್ನು ತೆಗೆದು ಅದರಲ್ಲಿರುವ ಎಲ್ಲವನ್ನು ಶುದ್ಧ ಮಾಡಿ ಅಲ್ಲಿ ಕೆಳಗಿರುವ ಫ್ಲಾಕು ಅದನ್ನು ಕೂಡ ನಾವು ಹೊರಗೆ ಹಾಕೋದಿಲ್ಲ. ಅದನ್ನು ನಾವು ಶೇಖರಣೆ ಆಗಿರ್ತೇವೆ, ಯಾಕೆಂದರೆ ಇದು ಒಂದು ಒಳ್ಳೆಯ ಜೈವಿಕ ಗೊಬ್ಬರ. ಅದನ್ನು ನಾವು ಕೃಷಿಯಲ್ಲಿ ಬಳಸ್ತೇವೆ, ನಮ್ಮ ತೋಟಕ್ಕೆ ಉಪಯೋಗ ಮಾಡ್ತೇವೆ. ಮತ್ತು ಇನ್ನು ಒಂದು ತೊಟ್ಟಿ ಶುದ್ಧ ಆದ ಮೇಲೆ ಉಳಿದ ನೀರನ್ನು ಬೇರೆ ತೊಟ್ಟಿಯ ನೀರನ್ನು ಅದಕ್ಕೆ ಇದು ಮಾಡಿ ಅದರಲ್ಲಿ ಮೀನು ಸಂಗ್ರಹಣೆ ಸಿಗಡಿಯನ್ನು ಸಂಗ್ರಹಣೆ ಮಾಡ್ತೇವೆ. ಅಂದರೆ ಈ ನೀರನ್ನ ಮತ್ತೆ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ? ಮೊಳಕೆ ಮಾಡಬಹುದು, ಆದರೆ ಹೆಚ್ಚಿನ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಮತ್ತೆ ಉಳಿದ ಶುದ್ಧ ನೀರನ್ನು ನಾವು ಬಳಸಬೇಕು. ಉಪ್ಪು ನೀರಾದ್ರಿಂದ ಕೃಷಿಗೂ ಕೂಡ ಬಳಸುವ ಹಾಗಿಲ್ಲ, ಕೃಷಿಗೆ ಇದನ್ನು ಬಳಸಲಿಕ್ಕೆ ಆಗುದಿಲ್ಲ. ಮಾರುಕಟ್ಟೆ ಎಲ್ಲ ಬೇಡಿಕೆ ಎಲ್ಲ ಹೇಗಿದೆ? ಸ್ಥಳೀಯವಾಗಿ ಬೇಡಿಕೆ ಇದೆಯೋ ಅಥವಾ ದೂರಕ್ಕೆ ಕಳಿಸಬೇಕು ಹೇಗಿದೆ? ಇವತ್ತು ನೋಡಿದರೆ ನಮ್ಮ ದೇಶದಲ್ಲಿ ಕೂಡ ಸ್ಥಳೀಯವಾಗಿ ಬೇಡಿಕೆ ಭಾಳ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಕೂಡ ಹಣಕಾಸಿನ ಹಣದ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲರ ಹತ್ರ ದುಡ್ಡಿದೆ. ಆದ್ದರಿಂದ 400-500 ರೂಪಾಯಿಗೆ ಒಂದು ಕೆ ಜಿ ಸಿಗಡಿ ತಗೊಳ್ಳಿಕ್ಕೆ ಜನರು ಏನು ಹಿಂಜರಿಯುವುದಿಲ್ಲ. ಮಾರುಕಟ್ಟೆಯಲ್ಲೂ ಸ್ಥಳೀಯವಾಗಿ ಮಾರುಕಟ್ಟೆ ಚೆನ್ನಾಗಿ ಇದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ರಫ್ತು ಮಾರುಕಟ್ಟೆನೇ ಇದಾಗಿದೆ. ಅದನ್ನು ರಫ್ತು ಮಾರುಕಟ್ಟೆಯ ಮೇಲೆ ಸ್ಥಳೀಯ ಮಾರುಕಟ್ಟೆಯ ಬೆಲೆ ನಿಗದಿ ಆಗ್ತದೆ. ಈ 1 ಎಕರೆ ಕೊಳದಲ್ಲಿ ನೀವು ಸಿಗಡಿ ಕೃಷಿಯನ್ನು ಮಾಡಬೇಕಿದ್ರೆ ಎಷ್ಟು ಬಂಡವಾಳ ತೊಡಗಿಸಬೇಕಾಗ್ತದೆ? ಸಾಮಾನ್ಯವಾಗಿ 16 ಲಕ್ಷ ರೂಪಾಯಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ, ಇದು ಒಂದು ದೊಡ್ಡ ಸಂಶೋಧನೆಯ ರೀತಿಯಲ್ಲಿ ನಾವು ಮಾಡಿದ್ದರಿಂದ ನಮಗೆ 1 ಎಕರೆಗೆ ಸುಮಾರು 16 ಲಕ್ಷ ರೂಪಾಯಿ ಮೂಲ ಬಂಡವಾಳ ಆಗಿದೆ. ಮತ್ತೆ ಪುನಃ ಮರಿಗಳಿಗೆ ಮತ್ತು ಆಹಾರ ಅಂತ ಉಂಟು. ಸುಮಾರು ಒಂದು ಬೆಳೆಗೆ ಸುಮಾರು ಇದರಲ್ಲಿ 40 ಲಕ್ಷ ರೂಪಾಯಿ ಹತ್ರ ಖರ್ಚಾಗ್ತದೆ ಮೂಲ ಬಂಡವಾಳ ಸೇರಿ. ಹೌದು. ಅಂದರೆ ಪ್ರತಿ ವರ್ಷವೂ ಕೂಡ ಅಷ್ಟು ಬರ್ತಾ ಇರ್ತದೆ ವಾಪಸ್ಸು? ನಾವು ನಮ್ಮ ಮೊದಲ ಬೆಳೆಯಲ್ಲಿ ನಮಗೆ ನಾವು ಹಾಕಿದ ಎಲ್ಲ ಬಂಡವಾಳ 94 ದಿವಸದಲ್ಲಿ ನಮಗೆ ಬಂದು ಬಿಟ್ಟಿದೆ. ಹೌದು. ಒಳ್ಳೆಯದು ಸನ್ನಿ ಡಿಸೋಜ್ ಅವರೇ, ಸಿಗಡಿ ಕೃಷಿಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಸಾಕಷ್ಟು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ರಿ, ಬೇರೆ ಬೇರೆ ಆ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಿಗಡಿ ಕೃಷಿ ಕುರಿತು ಸನ್ನಿ ಡಿಸೋಜಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗ